ಕೈಯಲ್ಲೊಂದು ಕೆಲಸ ಆಯಿತು. 13 ವರ್ಷಗಳಿಂದನೂ ನೀವು ಆ ಕೆಲಸ ಮಾಡ್ತಾ ಬಂದಿದ್ದೀರಿ, ಬದುಕಿನಲ್ಲಿ ಒಂದು ನೆಲೆಯನ್ನು ಕಂಡುಕೊಂಡಿದ್ದೀರಿ. ಆದರೂ ಯಾಕೆ ಈ ಪಶುಪಾಲನೆ ಮಾಡಬೇಕು ಅನ್ನೋ ಆಸಕ್ತಿ ಇದು ಹೇಗೆ ಬಂತು? ಎಲ್ಲಿಂದ ಪ್ರಾರಂಭ ಮಾಡಿದ್ರಿ? ಈಗ ನಿಮ್ಮ ಗೆಜ್ಜೆಗಳ್ಳಿಯಲ್ಲಿ ನಿಮ್ಮ ತೋಟಕ್ಕೆ ಬಂದರೆ ನಾವು ಯಾವ ಎಲ್ಲ ದೇಸಿ ಹಸುಗಳನ್ನು ನೋಡೋದಕ್ಕೆ ಸಾಧ್ಯ? ನಾನು ಮೂಲತಃ ನಾನು ಡಿಗ್ರಿ ಮಾಡಬೇಕಾದ್ರೆ ಅಂದರೆ ಮಹಾರಾಜಸ್ ಕಾಲೇಜಲ್ಲಿ ಓದಬೇಕಾದ್ರೆ ನಮ್ಮ ಸ್ನೇಹಿತ ಒಬ್ಬ ಚಂದನ್ ಕುಮಾರ್ ಅಸ್ಪಾಳ ಅಂತಿದ್ದ. ಸೊ ಅವನು ಕೃಷಿಕ, ಅವರ ಗುರುಗಳು ಖಾದರ್ ಡಾಕ್ಟರ್ ಅಂತ ಒಬ್ಬರಿದ್ದರು. ಸಾಕ ಅವರು ಅವ್ರ ಪುಸ್ತಕ ಅಂತ ಅಂದ್ಕೊಟ್ಟ ನನಗೆ ಓದು ಅಂತ. ಅದು ಓದಿದಾಗ ಹೇಗೆ ಬೆಳೆಯೋಕ್ಕೆ ಎಷ್ಟು ಕೆಮಿಕಲ್ ಹಾಕ್ತಿರೋದ್ರಿಂದ ಏನು ಸಮಸ್ಯೆಗಳು ಎಲ್ಲ ನೋಡಿದೆ. ಸೊ ಅವಾಗ ಅನ್ನಿಸ್ತು ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ. ಬಟ್ ಆಗ ನಂತರ ದುಡ್ಡು ಇರಲಿಲ್ಲ, ಕೃಷಿ ಭೂಮಿನೂ ಇರಲಿಲ್ಲ. ಸೊ ಓದ್ ಮುಂದುವರಿಸ್ದೆ ಕೆಲಸಕ್ಕೆ ಸೇರಿಕೊಂಡೆ. ಒಂದಷ್ಟು ವರ್ಷ ಕೆಲಸ ಮಾಡಿದ್ಮೇಲೆ ಸ್ವಲ್ಪ ಕೈಲಿ ಹಣ ಕೂಡಿಟ್ಮೇಲೆ ಒಂದಷ್ಟು ಕೃಷಿ ಮಾಡೋಣ ಅನ್ನಿಸ್ತು. ಸೊ ಕೃಷಿ ಮಾಡೋಕ್ಕೆ ಏನು ಬೇಕು ಅಂತ ಹೋದಾಗ ಫಸ್ಟು ಗೊತ್ತಾಗಿದ್ದು ಹಸು ಬೇಕು ಅಂತ. ಗೊಬ್ಬರಕ್ಕೆ ಹಸು ಬೇಕು, ಆರ್ಗ್ಯಾನಿಕ್ ಇದಕ್ಕೆ ಹಸು ಬೇಕು ಅಂತ. ಸೊ ಯಾವ ಹಸು ಬೇಕು ಗೊತ್ತಿಲ್ಲ. ಮತ್ತೆ ಇಂಟರ್ನೆಟ್ಲಿ ಹೋದೆ, ಎಲ್ಲ ಸರ್ಚ್ ಮಾಡಿದೆ, ಗೊತ್ತಾಯಿತು ದೇಶಿ ಹಸು ಒಳ್ಳೆಯದು ಅಂತ. ಸೊ ದೇಶಿ ಹಸು ಅಂದರೆ ಏನು ಅಂತ ಮತ್ತೆ ಇಂಟರ್ನೆಟ್ಲಿ ಸರ್ಚ್ ಮಾಡಿದಾಗ ಒಂದು ಹಂಪ್ ಇರಬೇಕು, ಬಾಲ ಉದ್ದ ಇರಬೇಕು, ಕೊಂಬಿರಬೇಕು ಎಲ್ಲ ಓದಿದೆ. ಸೀದಾ ಚಂದನ್ ಕುಮಾರ್ ಕರ್ಕೊಂಡು ಒಂದು ಸಂತೆ ಹೋದೆ. ಇಬ್ಬರಿಗೂ ಗೊತ್ತಿಲ್ಲ, ಅವನಿಗೂ ನಾಟಿ ಹಸು ಬಗ್ಗೆ ಗೊತ್ತಿಲ್ಲ, ಕೃಷಿಕನಾದರೂ ಸಹ ಅವನ ಹಸು ಕಟ್ಟಿರಲಿಲ್ಲ. ಅವನು ಒಂದು ಎರಡು ಮನೆಗೆ ಹಾಲು ಕಟ್ಕೋತಿದ್ದ. ಸೊ ಹೋದ್ವಿ ನೋಡಿದ್ವಿ, ಆ ಲಕ್ಷಣಗಳು ಕಂಡಿದ್ದು ಎರಡು ಹಸು ಆಯ್ಕೆ ಮಾಡಿದ್ವಿ. ಒಂದು ಹಸು ಒಂದು ಕರು ತೊಗೊಂಡ್ವಿ, ಮನೆಗೆ ಬಂದು ಕಟ್ಟಿದ್ವಿ ಜೆ ಪಿ ನಗರ ಮೈಸೂರಲ್ಲಿ. ಒಂದು ರಾತ್ರಿ ಒಂದು ದಿನ ಕಟ್ಟಿದ್ವಿ ಅಷ್ಟೇ. ನಮ್ಮ ತಾಯಿ ನೋಡ್ಕೊಳಕ್ಕಾಗಲಿಲ್ಲ, ಅವರು ಚಿಕ್ಕ ವಯಸ್ಸಿಲ್ಲ ಅಭ್ಯಾಸ ಇತ್ತು. ಬಟ್ ಅವ್ರ ಈ ಕಡೆಯಿಂದ ತೊಪ್ಪೆ ಬಳದೋದ್ರೆ ಮತ್ತೆ ಆ ಕಡೆ ಗಂಜಲ ಹಾಕೋದು, ಮತ್ತೆ ಗಂಜಲ ಕ್ಲೀನ್ ಮಾಡೋದು, ತೊಪ್ಪೆ ಹಾಕೋದು. ಸೊ ನನ್ನ ಕೈಲಿ ಆಗಲ್ಲಪ್ಪ, ಏನಾರ ಬೇರೆ ಕಡೆ ಕಟ್ಟು ಅಂತ ಹೇಳಿದ್ರು. ಸೊ ಅವಾಗ ಮಂಜಣ್ಣ ಅಂತ ಇದ್ದಾರೆ, ಅವ್ರು ನೆರವು ಬಂದರು. ಅವ್ರ ಪಾಪ ಏನು ದುಡ್ಡಿನ ಇದಿಲ್ಲದೆ ಅವ್ರ ಹತ್ರನೇ ಒಂದು ಸುಮಾರು ಒಂದೂವರೆ ವರ್ಷ ಸಾಕಿದ್ರು, ತುಂಬ ಚೆನ್ನಾಗಿ ಸಾಕಿದ್ರು. ಅಷ್ಟೊತ್ತಿಗೆ ನನಗೆ ಮದುವೆ ಆಗಿತ್ತು, ಹೆಂಡತಿ ಗರ್ಭಿಣಿ ಆಗಿದ್ಲು, ನನ್ನ ಮಗ ಹುಟ್ಟಿದ. ಸೊ ಅವನಿಗೆ ಸ್ವಲ್ಪ ಹಾಲು ಕಮ್ಮಿ ಆಗಿತ್ತು. ಸೊ ದೇಶಿ ಹಸು ಅಲ್ಲೇ ಕುಡ್ಸೋಣ ಅಂತ ಒಂದು ತಿಂಗಳು ಮಗು ಇರಬೇಕಾದ್ರಿಂದನೇ ದೇಶಿ ಹಸು ಅಲ್ಲಿ ಕೂಡ ಶುರು ಮಾಡಿದೆ. ಸೊ ಅದಕ್ಕೆ 40 ಕಿಲೋಮೀಟ್ರ್ ನಾನು ಹೋಗಬೇಕಾಗ್ತಿತ್ತು ಹಾಲು ತರಬೇಕು ಅಂದರೆ. ಸೊ ಹಳ್ಳಿ ದೇಶಿ ಹಸು ಆದ್ರಿಂದ ಒಂದು 1/4 ಲೀಟ್ರ್ 3/4 ಲೀಟ್ರ್ ಹಾಲು ಕೊಡೋದು, ಕೆಲವೊಮ್ಮೆ ಹಾಲು ಸಾಲ್ತಿರಲಿಲ್ಲ, 2 ಸಲ ಹೋಗಬೇಕಾಗ್ತಿತ್ತು 40 ಕಿಲೋಮೀಟ್ರ್. ಸೊ ಆಗ ಯೋಚನೆ ಮಾಡಿದೆ, ಇಷ್ಟು ದೂರ ಓಡಾಡೋದ್ ಬದಲು ಒಂದು ದಿನ ನಾನು ಕಾರಲ್ಲಿ ಹೋಗಿ ಬಂದರೆ ಅಥವಾ ಸ್ಕೂಟ್ರಲ್ಲಿ ಹೋಗಿ ಬಂದರೆ ಎಷ್ಟು ಪೆಟ್ರೋಲ್ ಇದೆಯಲ್ಲ ಆ ದುಡ್ಡು ನಾನು ಲೀಸ್ ಅಮೌಂಟ್ ಅಂತ ತೊಗೊಂಡ್ರೆ ಮೈಸೂರು ಪಕ್ಕದಲ್ಲೇ ಸಿಗುತ್ತೆ, ನನಗೆ ಟೈಮ್ ಉಳಿಯುತ್ತೆ ಅಂದ್ಬಿಟ್ಟು ಮೈಸೂರು ಹತ್ತಿರದಲ್ಲೇ ಗೆಜ್ಗಳ್ಳಿ ಅಂತ ನಮ್ಮ ಮನೆಯಿಂದ ಸುಮಾರು ಒಂದು 2.5 ಕಿಲೋಮೀಟ್ರ್ ಅಲ್ಲಿ ಲೀಸ್ ಮಾಡಿಕೊಂಡೆ. ಸೊ ಅಲ್ಲಿ ಹಸುಗಳು ಶಿಫ್ಟ್ ಮಾಡಿದೆ. ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಹಸುಗಳು ಮೇಯಬೇಕು ಅಂತ. ಸ್ವಲ್ಪ ದೂರ ಹೋದರೆ ಹಳ್ಳಿಗಳಲ್ಲಿ ಮೇಯೋಕ್ಕೆ ಅವಕಾಶ ಇರಲ್ಲ, ಎಲ್ಲ ಕಡೆ ಬೆಳೆ ಮಾಡಿರ್ತಾರೆ. ಸೊ ಇಲ್ಲಿ ಎಲ್ಲ ಸೈಟ್ಗಳಾಗ್ಬಿಟ್ಟಿತ್ತು ಸುಮಾರು ಒಂದು 2-3 ಕಿಲೋಮೀಟ್ರ್ ತನಕ. ಸೊ ಅಲ್ಲಿ ಹಸು ಕೊಟ್ಟಕ್ಕೆ ನಿರ್ಧಾರ ಮಾಡಿ ಕಟ್ಕೊಂಡೆ. ಸೊ ಅಲ್ಲಿ ನಾನು ಬಂದಾಗ ಅದು ಪಾಳು ಜಮೀನಾಗಿತ್ತು, ಅವರು ಓನರ್ ಯಾರು ಕೊಟ್ಟಿರಲಿಲ್ಲ. ಸೊ ನಾನು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ ಅವ್ರಿಗೆ ಹಸು ಕೊಟ್ಟಿದ್ದೀನಿ ಕೊಡಿ ಅಂತ. ಪಾಪ ಅವರು ನನಗೆ ಹಸು ಕೊಟ್ಟಿದ್ದೀನಿ ಅನ್ನೋದಕ್ಕೆ ಬಹುಶಃ ಕೊಟ್ಟರು ನನಗೆ. ಫಸ್ಟಿಗೆ ಒಂದು 5 ವರ್ಷ ಆಯಿತು ಅಲ್ಲಿ ಮಾಡ್ತಾಯಿದ್ದೀನಿ. ಅಲ್ಲಿ ತೆಂಗು ಎಲ್ಲ ಪಾಳು ಬಿದ್ದಿದ್ರಿಂದ ಹೋಗ್ಬಿಟ್ಟಿತ್ತು, ನಿಮ್ಗೆ ಗೊತ್ತಿರ್ಬೋದು 5 ವರ್ಷದಿಂದ ಬರಗಾಲ ಬಂದಿತ್ತು, 2 ವರ್ಷ ಮಳೆ ಬಂದಿರಲಿಲ್ಲ. ಸೊ ತೆಂಗೆಲ್ಲ ಸುಳಿ ಹೋಗ್ಬಿಟ್ಟಿತ್ತು, ಸಪೋಟ ಮರಗಳು ತುಂಬ ಬದುಕಿತ್ತು ಅಷ್ಟೇ, ಜೀವ ಇಟ್ಕೊಂಡಿದ್ವಲ್ಲ. ಸೊ ಇದೆಲ್ಲ ಮಾಡಬೇಕಾದ್ರೆ ಕೃಷಿ ಮಾಡೋಕೆ ಹೊರಟೆ. ಬೋರೇಗೌಡರು ಅಂತ ಪರಿಚಯ ಆದರು, ಅವರು ಬಾಳೆ ಹಾಕ್ಸಿದ್ರು. ಸೊ ಬಾಳೆ ಹಾಕ್ಸಿ ನೀರೆಲ್ಲ ಹಾಕಿದ ಮೇಲೆ ಎಲ್ಲ ಗಿಡಗಳು ಸ್ವಲ್ಪ ಚೆನ್ನಾಗಾದವು. ಈಗ ಸುಮಾರು ಒಂದು 4 ವರ್ಷ ಆದಮೇಲೆ ತೆಂಗೆಲ್ಲ ಚೆನ್ನಾಗಾಗಿದೆ, ಬಟ್ ಇನ್ನೂ ಅಷ್ಟು ಫಲ ತುಂಬ ಫಲ ಕೊಡ್ತಿಲ್ಲ, ಸುಮಾರು ಕೊಡ್ತದೆ ಪರವಾಗಿಲ್ಲ. ಜೊತೆಗೆ ಅವ ಹಾಕಿದ ಕೆಲವು ನಂಜನಗೂಡು ರಸಬಾಳೆ ಇನ್ನೂ ಕಂದು ಉಳ್ಕೊಂಡಿದ್ವು, ಈಗ ಎಲ್ಲ ಕೊಟ್ಟಿಗೆ ನೀರು ಬಿಟ್ಟು ಬಿಟ್ಟೀಗ ತುಂಬ ಚೆನ್ನಾಗಿ ಬೆಳೆದು ಒಂದೊಂದು ಗಿಡನೂ ಒಂದು 12-15 ಕೆಜಿ ಆಗೋಷ್ಟು ಕೊನೆ ಬರ್ತದೆ. ಅಂದರೆ ಅಲ್ಲಿ ನೀರಿನ ವ್ಯವಸ್ಥೆ ಇತ್ತು ಒಂದು ಭೂಮಿನಲ್ಲಿ? ನೀರು ತುಂಬ ಕಮ್ಮಿ ಸರ್, ಅಲ್ಲಿ ಇಂಚ್ ಲೆಕ್ಕದಲ್ಲಿ ಹೇಳಕ್ ಬರಲ್ಲ ನನಗೆ, ಬಟ್ 3 ಎಕರೆ ನೀರು ಸಾಲಲ್ಲ, ಅಷ್ಟು ಕಮ್ಮಿ ನೀರು. ಹಸುಗಳಿಗೆ ಸಾಕಷ್ಟು ನೀರಾಗತ್ತಷ್ಟೇ. ಮತ್ತೆ ಈಗ ಹೇಗೆ ನೀವು ಮಾಡ್ತಾ ಇದ್ದೀರಿ, ಮತ್ತೆ ಪುನಃ ಇನ್ನೊಂದು ಬೋರ್ವೆಲ್ ಹಾಕ್ಸಿದ್ರ ಅಥವಾ ಇರೋ ನೀರನ್ನೇ ಬಳಕೆ ಮಾಡ್ತಾ ಇದ್ದೀರಾ? ಇಲ್ಲ, ಈಗ 3 ಎಕರೆಯಲ್ಲಿ 1.5 ಎಕರೆ ಅಷ್ಟೇ ನಾನು ಬೆಳೆ ಮಾಡಿದ್ದೀನಿ, ಅಂದರೆ ಹುಲ್ಲು ಬೆಳೆದಿದ್ದೀನಿ, ಅಲ್ಲೇ ತೆಂಗಿನ ಮರಗಳನ್ನು ಇದೆ, ಸಪೋಟಾನು ಇದೆ. ಸೊ ಇದಕ್ಕೆ ಹುಲ್ಲು ನೀರಾಸಿದ್ರೆ ಎಲ್ಲದಕ್ಕೂ ನೀರಾಗುತ್ತೆ. ಇನ್ನು 1.5 ಎಕರೆ ಮಳೆ ಆಶ್ರಿತ, ಮಳೆ ಬಂದಾಗ ಏನಾದರೂ ಕಾಳಿಗೆ ಚೆಲ್ತೀನಿ ಅಥವಾ ತೊಗೋತೀನಿ ಅಷ್ಟೇ. ಈಗ ನಿಮ್ಮ ಒಂದು ಗೆಜ್ಜೆಗಳಲ್ಲಿರುವಂತಹ ಈ ತೋಟದಲ್ಲಿ, ಈ ಕೃಷಿ ಭೂಮಿಯಲ್ಲಿ ಎಷ್ಟು ರೀತಿಯ ದೇಸಿ ಹಸುಗಳನ್ನು ನಾವು ನೋಡ್ಬೋದು, ಯಾವ್ಯಾವ ಜಾತಿ ಇದೆ? ನಮ್ಮ ಸ್ಥಳೀಯ ಹಳ್ಳಿಕಾರಿದೆ, ಮತ್ತು ಒಂದು ಅಮೃತ್ ಮಾಲ್ ಒಂದಿದೆ, ಮತ್ತು ಗೀರ್ ಇದೆ 3, ಒಂದು ಗಿಡ್ಡ ಇದೆ ನಮ್ಮ ಇಲ್ಲಿ ಲೋಕಲ್ ಗಿಡ್ಡ, ಮಲ್ನಾಡ್ ಗಿಡ್ಡ ಅಲ್ಲ, ಲೋಕಲ್ ಇಲ್ಲಿದು. ಎಷ್ಟು ಹಾಲಿನ ಉತ್ಪಾದನೆ ಆಗುತ್ತೆ? ಹಾಲು ಸುಮಾರು 12-15 ಲೀಟ್ರ್ ಬರುತ್ತೆ. ಈಗ ದೇಸಿ ತಳಿ ಹಸು ಅಂದರೆ ಗೊತ್ತಿಲ್ಲದೆ ಇದ್ದವರು, ಈಗ ಗೀರ್ ತಂದಿರಿ, ಮಲ್ನಾಡ್ ಗಿಡ್ಡ ಅಥವಾ ಇಲ್ಲಿಯ ಗಿಡ್ಡ ಸ್ಥಳೀಯ ಗಿಡ್ಡ ಹಸು ಅಂತ ನೀವು ಹೇಳ್ತಾ ಇದ್ದೀರಿ, ಅಮೃತ ಮಹಲ್ ತಂದ್ರಿ, ಇದೆಲ್ಲ ಎಲ್ಲೆಲ್ಲಿ ತಂದ್ರಿ, ಹೇಗಿತ್ತು ಈ ಅನ್ವೇಷಣೆ ನಿಮಗೆ? ಬಹಳಷ್ಟು ಸ್ಟಾರ್ಟಿಂಗ್ ತಂದಿದ್ದ ಹಸುಗಳೆಲ್ಲ ಸಂತೆಯಲ್ಲಿ ಹೋಗ್ತಿದ್ದೆ, ಏನು ಗೊತ್ತಿಲ್ಲದೆ ತರ್ತಿದ್ದೆ, ಮತ್ತೆ ಇನ್ನೊಂದು ಮತ್ತೆ ಸಂತೆ ಹೋದಾಗ ಕೆಲವೊಂದು ಕಡೆಯ ಕೊಟ್ಬಿಟ್ರು ಹಸುಗಳು, ಅದನ್ನ ತಗೊಂಬಂದೆ ಒಂದೆರಡು. ಅವೆಲ್ಲ ನನ್ನ ಹತ್ರ ಇನ್ನೂ ಇದೆ, 4 ವರ್ಷ ಆದ್ರೂ ಇನ್ನೂ ಬದುಕಿದೆ ಅವೆಲ್ಲ. ಅವಾಗಲೇ ಕಡೆ ಕೊಟ್ಬಿಟ್ಟಿದ್ರು ಸೊ ನನ್ನ ಹತ್ರ ಬಂದ್ಮೇಲೆ ಇನ್ನು 3 ಕರು ಕೊಟ್ಟಿದೆ. ಸೊ ಏನು ಅದರಿಂದ ನಂಗೆ ನಾಶನ ಆಗಿಲ್ಲ ಬಹುಶಃ. ಮತ್ತೆ ಗೀರ್ ತರಕ್ ಮಾತ್ರ 4 ಪರ್ಕ್ ಹೋಗಿದ್ದೆ, ಅಲ್ಲಿ ಸುಮಾರು ಒಂದು ವಾರ 10 ದಿನ ಇದ್ದೆ. ಅಲ್ಲಿ ರಾಜೀವ್ ದೀಕ್ಷಿತ್ರ ಆಶ್ರಮದಲ್ಲಿದ್ದು ಸುತ್ತಮುತ್ತ ಹಳ್ಳಿಲಿ ಓಡಾಡ್ಕೊಂಡು ಅಲ್ಲಿ ಆಯ್ಕೆ ಮಾಡ್ಕೊಂಬಂದ್ವಿ ಹಸುಗಳನ್ನ. ಈಗ ಹೇಗೆ ಅವುಗಳ ಪಾಲನೆ ಭಿನ್ನವಾಗಿ ಇರುತ್ತೆ ಈಗ ಸ್ಥಳೀಯ ಹಸುಗಳಿಗಿಂತ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವದಲ್ಲಿ ಗೀರ್ ತಳಿಗಳು ನನಗೊಬ್ಬರಿಗೆಲ್ಲ ಬಹಳಷ್ಟಿಗೆ ಜನಕ್ಕೆ ಬರೋ ಸಮಸ್ಯೆ ಅದು ಗಬ್ಬ ಆಗಲ್ಲ ಇಲ್ಲಿ ಬಂದಾಗ. ಒಂದು ಬಹುಶಃ ವಾತಾವರಣ ಬದಲಾಗೋ ತರದಕ್ಕಿರ್ಬೋದು, ಇಲ್ಲ ಮೇವು ಬೇರೆ ಥರ ಇದೆ ಅದಕ್ಕಿರ್ಬೋದು, ಅದು ಗಬ್ಬ ಆಗೋ ಸಮಸ್ಯೆ. ಎಸ್ಪೆಷಲಿ ಅವರು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿಸಿದ್ರೆ ಗಬ್ಬ ಆಗಲ್ಲ, ತುಂಬ ಕಷ್ಟ, ಅದು ಸಕ್ಸಸ್ ರೇಟ್ ತುಂಬ ಕಮ್ಮಿ ಇದೆ. ನನ್ನ ಹತ್ರ ಒಂದು ಗೂಳಿ ಇದೆ, ಹಾಗಾಗಿ ನನಗೆ ಸಮಸ್ಯೆ ಇಲ್ಲ. ಆದರೂ ಸಹ ಸ್ಟಾರ್ಟಿಂಗ್ ತಂದಾಗ ನನಗೆ 8 ಹಸು ತಂದೆ, ಅದರಲ್ಲಿ 3 ಗಬ್ಬ ಆಗಲಿಲ್ಲ, ಒಂದು 3 ವರ್ಷ ಸಾಕ್ತಿದ್ದೆ ನಾನು. ಆಮೇಲೆ ನಂತರ ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಸೊ ಯಾರೋ ಬೆಂಗಳೂರವ್ರು ಕೇಳ್ಕೊಂಬಂದರು, ಅವರು ಹಸು ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ನಾನು ಗಬ್ಬ ಮಾಡ್ಕೋತೀನಿ ಔಷಧಿ ಕೊಟ್ಟು ಅಂದರು, ಅವ್ರಿಗೆ ಕೊಟ್ಬಿಟ್ಟೆ ನಾನು. ಈಗ ಸದ್ಯಕ್ಕೆ 3 ಗೀರಸಿದೆ ಅಷ್ಟು. ಹತ್ರ ಈ ಹಾಲನ್ನೇ ನೀವು ಮಾರಾಟ ಮಾಡ್ತೀರಾ ಅಥವಾ ಅದನ್ನು ಮೌಲ್ಯವರ್ಧನೆ ಮಾಡಿ ಮೊಸರು ಬೆಣ್ಣೆ ತುಪ್ಪ ಈ ಥರ ಮಾಡ್ತೀರೋ ಹೇಗೆ? ಈಗ ಒಂದು ಸೀಸನಲ್ಲಿ ಹಾಲು ಕಮ್ಮಿ ಇರುತ್ತೆ, ಅವಾಗ ಬರೀ ಹಾಲನ್ನಷ್ಟೇ ಕೊಡ್ತೀನಿ. ಕೆಲವು ಸಲ ಪೀಕ್ ಸೀಸನಲ್ಲಿ ಮೇವು ಚೆನ್ನಾಗಿದ್ದಾಗ ಎಲ್ಲ ಹಸುಗಳು ಕರು ಹಾಕೊಂಡಾಗ 15 ಲೀಟ್ರ್ 14 ಲೀಟ್ರ್ ಹಾಲಾಗ್ಬಿಡುತ್ತೆ. ಸೊ ಅವಾಗ ತುಪ್ಪ ಮಾಡ್ತೀನಿ, ತುಪ್ಪನ ಮನೆಗೆ ಬಳಸ್ಕೋತೀವಿ, ಹೆಚ್ಚಿಗೆ ಅದನ್ನು ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಗೊತ್ತಿರೋರು ಕೊಡ್ತೀನಿ. ಅಂದರೆ ಈ ಕ್ಷೇತ್ರದ ಪರಿಚಯನೇ ಇಲ್ಲ. ಖಂಡಿತ ಹಾಗಿದ್ದು ನೀವು ಪ್ರಾರಂಭ ಮಾಡಿದ್ರೆ 5 ವರ್ಷ ಅದನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದೀರಿ. ಹೇಗಿರುತ್ತೆ ನಿರ್ವಹಣೆ ಈಗ ಚೈತನ್ಯ ಅವರೇ, ನಿಮ್ಮ ದಿನಚರಿ ಯಾವ ಥರ ಇರುತ್ತೆ? ಮತ್ತು ಅವುಗಳಿಗೆ ಬೇಕಾದ ಮೇವನ್ನು ಸ್ವಲ್ಪ ಮಟ್ಟಿಗೆ ನೀವು ಪಡ್ಕೊಳ್ತೀರಿ. ಈ ಹುಲ್ಲಿನ ರೂಪದಲ್ಲಿ ಕೊಡುವಂಥ ಆಹಾರವನ್ನು ಆಯಿತು, ಇನ್ನು ಬೇರೆ ಆಹಾರಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಬೇರೆ ಆಹಾರಕ್ಕೆ ನಮ್ಮ ಮನೆ ಜೆ ಪಿ ನಗರ ಅದ್ರ ಹತ್ತಿರದಲ್ಲಿ ಮಿಲ್ಗಳಿದೆ, ಫ್ಯಾಕ್ಟ್ರಿಗಳಿದೆ, ಅಲ್ಲಿ ಬೂಸಾ ಡೈರೆಕ್ಟ್ ಫ್ಯಾಕ್ಟ್ರಿ ತರ್ತೀನಿ, ಕಡಲೆ ಹೊಡ್ತಿರ್ತೀನಿ, ಮತ್ತು ಆರ್ ಎಮ್ ಸಿ ಜೋಳ ಸಿಗುತ್ತೆ, ಜೋಳ ತಂದು ಕ್ಲೀನ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಸ್ಕೊಡ್ತೀನಿ. ಇದ್ಬಿಟ್ಟು ಬೇರೆ ಯಾವುದೇ ಕೃತಕ ಆಹಾರ ಕೊಡಲ್ಲ. ಹಾಲು ಕರಿಯೋದು ಯಾರು? ನಾನು ಕರಿಯೋದು, ನಮ್ಮ ಇನ್ನೊಬ್ಬರು ಇದ್ದಾರೆ ನಮ್ಮ ಜೊತೆ ಕೆಲಸಕ್ಕೆ, ಅವರು ಕರೀತಾರೆ. ಅದನ್ನು ನೀವು ಕಲ್ತ್ರಿ? ಕಲಿಬೇಕಾಗಿತ್ತು, ಕೆಲವೊಮ್ಮೆ ಕೆಲಸದವ್ರು ಸಡನ್ ಆಗಿ ಹೊಟ್ಟೋಗ್ತಾರೆ ಏನು ಹೇಳಿದೆ, ಹಾಗಾಗಿ ನಾವು ಕೆಲಸ ಕಲ್ತಿರಲೇಬೇಕು. ಸ್ಟಾರ್ಟಿಂಗ್ ಕಷ್ಟ ಆಯಿತು, ಈಗ ಒಂದು 2 ವರ್ಷದಿಂದ ವರ್ಕ್ ಫ್ರಮ್ ಇರೋದ್ರಿಂದ ದಿನ ಹೋಗ್ತೀನಿ, ದಿನ ಹಾಲು ಕರಿತೀನಿ, ಹಾಗೆ ಏನು ಅಭ್ಯಾಸ ಆಗಿದೆ. ಅದನ್ನು ಲೀಟರ್ಗೆ ಎಷ್ಟು ಬೆಲೆ ಇಟ್ಟು ಮಾರಾಟ ಮಾಡ್ತೀವಿ? ಈಗ ಮಾರ್ಕೆಟಲ್ಲಿ ಎಷ್ಟಿದೆ ಅಷ್ಟೇ ಇಡಬೇಕು, ಜಾಸ್ತಿ ಇಟ್ಟರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ಅದಕ್ಕೆ 80 ರೂಪಾಯಿ ಮಾರ್ಕೆಟಲ್ಲಿತ್ತು, 80 ರೂಪಾಯಿ ಕೊಡ್ತಾ ಇದ್ದೆ ನಾನು. ಆರ್ಥಿಕವಾಗಿ ಅದು ಲಾಭದಾಯಕ ಅನಿಸುತ್ತಾ ನಿಮಗೆ? ಬಹುಶಃ ನಾನೇ ಎಲ್ಲ ಸ್ವತಃ ಎಲ್ಲ ಕೆಲಸ ಮಾಡಿ ಲಾಭದಾಯಕ ಆಗುತ್ತೆ. ನಾನೆಲ್ಲ ಕೆಲಸಕ್ಕೆ ಇಟ್ಕೊಂಡು ಮಾಡ್ತಿರೋದ್ರಿಂದ ನನಗೆ ಕೈಯಿಂದ ಒಂದು 20-25 ಸಾವಿರ ತಿಂಗಳಿಗೆ ಹೋಗುತ್ತೆ. ಇನ್ನು ನಾವು ಹೇಳೋದನ್ನು ಕೇಳಿದ್ದೀವಿ, ಈ ದೇಸಿ ಹಸುಗಳನ್ನು ಪಾಲನೆ ಮಾಡುವಂಥ ಸಂದರ್ಭದಲ್ಲಿ ನೀವೇ ಈಗ ತಿಳಿಸಿದ ಹಾಗೆ ಹವಾಮಾನ ಬದಲಾದರೆ ಅವುಗಳ ಸ್ವಭಾವದಲ್ಲಿ ಅಥವಾ ಅವುಗಳ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇರುತ್ತೆ ಅಂತ. ಇದನ್ನೆಲ್ಲ ನೀವು ಎಲ್ಲಿ ಕಲಿತ್ರಿ, ಏನೆಲ್ಲ ಅನುಭವಗಳನ್ನು ನೀವು ಈ ಪಶುಪಾಲನೆಯಲ್ಲಿ ಪಡ್ಕೊಂಡಿದ್ದೀರಾ? ಈಗ ಮೊದಲೆಲ್ಲ ಯೂಟ್ಯೂಬ್ ನೋಡಿ ಕಲ್ತ್ಕೊಂಡ್ವಿ, ನಂತರ ನನಗೆ ಕೃಷ್ಣಾರೆಡ್ಡಿ ಅಂತ ಒಬ್ಬರು ಡಾಕ್ಟರ್ ಪರಿಚಯ ಆದರು, ಅವರು ರಿಟೈರ್ಡ್ MD ಬೆಂಗಳೂರು ಡೈರಿಲಿ. ಅವರು ಡೈರೆಕ್ಟರ್ ಆಗಿದ್ದಾಗ ಬೆಂಗಳೂರು ಡೈರಿ ಸುತ್ತಮುತ್ತ ಇರೋ ಹಸುಗಳಿಗೆ ಆಲ್ಮೋಸ್ಟ್ 90% ಹೋಮಿಯೋಪತಿಲಿ ಔಷಧಿ ಟ್ರೀಟ್ಮೆಂಟ್ ಮಾಡ್ತಿದ್ರು, 10% ಅಷ್ಟೇ ಅಲೋಪತಿ ಕೊಡ್ತಿದ್ರು. ಸೊ ಅವರು ಮೈಸೂರು ಬಂದೊಂದ್ಸಲಿ ಟ್ರೈನಿಂಗ್ ಮಾಡಿದ್ರು, ಹೋಮಿಯೋಪತಿ ಟ್ರೈನಿಂಗು, ಅಲ್ಲಿ ಅಟೆಂಡ್ ಆದರೆ ಬೇಸಿಕ್ ನಾಲೆಜ್ ಬಂತು. ನಂತರ ಬೆಂಗಳೂರಲ್ಲಿ ಇನ್ನೊಂದು ಟ್ರೈನಿಂಗ್ ಮಾಡಿದ್ರು, ಅವಾಗ ಅಲ್ಲಿ ಡೀಟೇಲ್ ಆಗಿ ಸುಮಾರು ಔಷಧಿಗಳ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಅದಾದಾಗಿಂದ ಆಲ್ಮೋಸ್ಟ್ ನಾನೇ ಫಸ್ಟ್ ಏಡ್ ಮಾಡ್ತೀನಿ. ಡೌಟ್ಸ್ ಇದ್ದರೆ ಪಾಪ ಅವರು ಫೋನ್ ಮಾಡ್ತೀನಿ, ಎನಿ ಟೈಮ್ ಫೋನ್ ಮಾಡೋ ನನಗೆ ರಿಸೀವ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ. ಸೊ ಅವರ ಸಹಕಾರದಿಂದ ನಾನು ಈಗ ಆಲ್ಮೋಸ್ಟ್ ಹೋಮಿಯೋಪತಿಲೇ ನಾನು ಹಸುಗಳು ಕ್ಯೂರ್ ಮಾಡ್ತಾ ಇದ್ದೀನಿ. ಏನೆಲ್ಲ ತೊಂದರೆಗಳಿಗೆ ನೀವೇ ಸ್ವತಃ ಪರಿಹಾರ ಕೊಡೋ ಮಟ್ಟಕ್ಕೆ ಈಗ ತಿಳುವಳಿಕೆ ಬಂದಿದೆ ನಿಮಗೆ, ಯಾವ ಥರ ಎಲ್ಲ ತೊಂದರೆಗಳಿಗೆ ಬಗೆಹರಿಸ್ಕೊಂಡಿದ್ದೀರಿ? ಈಗ ಮೇಯ್ನಾಗಿ ಹಸುಗಳೆಲ್ಲ ದೇಶಿ ಹಸುಗಳಾಗ ಕೊಂಬಿರೋದ್ರಿಂದ ಒಂದಕ್ಕೊಂದು ಗುದ್ದಾಡ್ತವೆ, ಗಾಯ ಆಗುತ್ತೆ, ಗಾಯಕ್ಕೆ ಔಷಧಿ. ಈಗ ಹಸುಗಳಲ್ಲಿ ಗಾಯಕ್ಕೆ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ ನೊಣ ಬಂದು ಮೊಟ್ಟೆ ಇಟ್ಟು ಹುಳ ಬೀಳುತ್ತೆ, ಸೊ ಆಮೇಲೆ ತುಂಬ ಸಮಸ್ಯೆ ಆಗುತ್ತೆ. ಸೊ ಕರೆಕ್ಟ್ ಟೈಮ್ಗೆ ನಾವು ಔಷಧಿ ಕೊಟ್ಬಿಟ್ರೆ ಅದು ಬೇಗ ವಾಸಿ ಆದರೆ ಏನೂ ಸಮಸ್ಯೆ ಆಗಲ್ಲ. ಅದೊಂದು, ಅದು ಬಿಟ್ಟರೆ ಹಸುಗಳು ಗಬ್ಬ ಆಗದಿರೋದು, ಯೂಟ್ರಸ್ ಇನ್ಫೆಕ್ಷನ್ನು, ಆಮೇಲೆ ಕರು ಹಾಕ್ಬೇಕಾದ್ರೆ ಪ್ರೊಲ್ಯಾಪ್ಸ್ ಅಂತ ಗರ್ಭಕೋಶ ಆಚೆ ಬರುತ್ತೆ. ಸೊ ಇವೆಲ್ಲ ಸಮಸ್ಯೆಗಳಿದೆ, ಅದಕ್ಕೆಲ್ಲ ಹೋಮಿಯೋಪತಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಇದೆಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ? ಎಲ್ಲ ಅನುಭವಕ್ಕೆ ಬಂದಿದೆ, ಸ್ವತಃ ಮಾಡಿದ್ದೀನಿ. ಹಾಗಾಗಿ ನಾನು ಹೇಳ್ತಿದ್ದೀನಿ ಚೈತನ್ಯ, ಹಾಗಾದ್ರೆ ನಿಮಗಿರೋ ಆಸಕ್ತಿ ನೋಡಿದ್ರೆ ನೀವು ಇದನ್ನೇ ಪ್ರವೃತ್ತಿಯಾಗಿ ತಗೊಂಡಿರೋರು ವೃತ್ತಿಯಾಗೇ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಆದರೆ ಭಾಳ ಒಳ್ಳೆಯದು, ಬಟ್ ಆದರೆ ಇಲ್ಲಿ ಇನ್ನೂ ಅಷ್ಟು ಹಣ ನೋಡಿಲ್ಲ ಇಲ್ಲಿ, ಹಾಗಾಗಿ ನಾನು ಬೇರೆ ಮಾಡೋ ಕೆಲಸನೂ ಮಾಡ್ತಾ ಇದ್ದೀನಿ. ಸಮಯ ಸಿಕ್ಕಿದಾಗೆಲ್ಲ ಇಲ್ಲಿರ್ತೀನಿ. ಹಣ ನೋಡ್ಬೋದು ಅಂತ ಅನಿಸುತ್ತಾ ನಿಮಗೆ? ಖಂಡಿತ ಅನಿಸುತ್ತೆ. ದೇಶಸ್ಸಲ್ಲಿ ಮೌಲ್ಯವರ್ಧನೆ ಮಾಡಬೇಕು, ಸಗಣಿ ಹಾಗೂ ಗಂಜಲನ ಬಳಸ್ಕೊಂಡ್ರೆ ದುಡ್ಡು ಬರುತ್ತೆ. ಹಾಲಿನಿಂದ ಏನು ಸಾಧ್ಯ ಇಲ್ಲ ಮಾಡೋಕ್ಕದಲ್ಲಿ. ಮತ್ತೆ ನಾನು ತಂದ್ರೆ ಹಸುಗಳು ಯಾವುದು ಹಾಲ್ಗೋಸ್ಕರ ತರಲಿಲ್ಲ, ಹಸು ತರಬೇಕು ಅಂತಂದೆ, ಅದಾಗಿ ಯಾವುದು ಹಾಲು ಕೊಡೋಂಥದ್ದೆಲ್ಲ. ಸೊ ಹಾಲಿಗೆ ಏನು ಮಾಡೋಕ್ಕಾಗಲ್ಲ. ಈ ದೇಸಿ ಹಸು ಖರೀದಿ ಮಾಡುವಾಗ ತುಂಬ ದುಬಾರಿ ಅಂತ ಅನ್ಸುತ್ತಾ, ಅಥವಾ ಹೇಗೆ ನಿಮ್ಮ ಅನುಭವ? ನಮ್ಮ ಈ ಸ್ಥಳೀಯ ತಳಿಯಲ್ಲಿ ರೈತರು ಹಸು ಲುಕ್ ನೋಡ್ತಾರೆ, ಹಸುಳಿ ನೋಡ್ತಾರೆ, ಅವೆಲ್ಲ ಶಿಸ್ತಾಗಿದ್ರೆ ತುಂಬ ರೇಟ್ ಜಾಸ್ತಿ, ಅದಿಲ್ಲ ಅಂದ್ರೆ ಕಮ್ಮಿ ಸಿಗತ್ತೆ. ಮತ್ತೆ ಹಸುಗಳಿಗೂ ಪಾಠ ಮಾಡಿರುತ್ತೆ, ಉಳುವ ಪಾಠ ಅಂತದ್ದು ಕಾಸ್ಟ್ಲಿ, ಪಾಠ ಮಾಡಿದ್ರೆ ಕಮ್ಮಿ. ಸೊ ನಿಮ್ಗೆ ಒಂದು 12,000 50,000 ತಂಗ ಹಸು ಆಗತ್ತೆ ನಮ್ಮ ದೇಶಿ ತಳಿ. ನಿಮ್ಗೆಲ್ಲ ಎಷ್ಟು ಸಿಕ್ತು? ಆಗ ನಾನು ತಂದಿರೋದೆಲ್ಲ ಹೇಳಿದ್ನಲ್ಲ, ಕಸಾಯಿಖಾನೆ ಹೋಗಿ ತಂದಿರೋದ್ರಿಂದ ಎಲ್ಲ ಒಂದು 8,000-12,000 ಅಂತ ತಂದಿದ್ದೆ ನಾನು ಅಷ್ಟು ಕಮ್ಮಿಗೆ. ಒಂದು ಒಳ್ಳೆ ಹೆಸರು ತಂದೆ, ಅದು 25,000 ಕೊಡ್ತಂದೆ ನಾನು. ಏನ್ ವ್ಯತ್ಯಾಸ ಗಮನಿಸಿದ್ರಿ ಆಮೇಲೆ ನೀವು ನಿಮ್ಮ ಅನುಭವದಲ್ಲಿ? ಅದೇ ಕಸಾಯಿಖಾನೆ ಕೊಟ್ಟಾಗ ಅವರು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಕೊಟ್ಟಿದ್ದ ಹಸುಗಳು ನನ್ನ ಹತ್ರ ಬಂದ್ಮೇಲೆ 3-4 ಕೊಟ್ಟಿದ್ದೆ, ಇನ್ನೂ ಚೆನ್ನಾಗಿದೆ. ಹಾಗಾಗಿ ಅದು ಗೊತ್ತಾಗ್ಲಿಲ್ಲ ಏನಕ್ಕೆ ಕಸಾಯಿಖಾನೆ ಕೊಟ್ಟಿದ್ರು ಅಂತ. ಹಸುಗಳು ನಿಮ್ಮಲ್ಲಿವೆ, ಕರುಗಳನ್ನು? ಹೌದು. ಒಟ್ಟು ಎಷ್ಟಿದೆ ಈಗ ನಿಮ್ಮಲ್ಲಿ ಹಾಗಾದ್ರೆ ಹಸುಗಳು? ಈ ಒಟ್ಟು 32 ಇದೆ. 32 ಹಸುಗಳು? ಹಸುಗಳಲ್ಲ, ಹಸು ಕರು, ಹಸು ಕರು ಎಲ್ಲ ಸೇರಿ. ಅದರಲ್ಲಿ ಕರುಗಳೆಷ್ಟು? ಕರುಗಳು ಒಂದು 8 ಕರು ಇದೆ, ಹೋರಿ ಕರೆಕ್ಟ್ ಆಗಿ ಲೆಕ್ಕ ಗೊತ್ತಿಲ್ಲ, ಬಟ್ ಒಟ್ಟು 32 ಇದೆ. ಹಾಲನ್ನು ಕರೆಯೋದು ನೀವು ಕರಿತೀರಿ? ನಮ್ಮ ಏನಾದರೂ ಯಂತ್ರಗಳು ಏನಾದ್ರು ಬಳಕೆ ಮಾಡುವಂಥದ್ದು ಇದೆಯಾ? ಇಲ್ಲ, ಹಾಲು ತುಂಬ ಉತ್ಪಾದನೆ ಕಮ್ಮಿ ಆದ್ರಿಂದ ಯಂತ್ರದ ಅವಶ್ಯಕತೆ ಇಲ್ಲ, ಕೈಲಿ ಕರಿತೀವಿ. 32 ಹಸುಗಳು ಅಂದರೆ ಅವುಗಳ ಮೇವು ಮತ್ತು ಆಹಾರ ಇದನ್ನ ನೀವು ಹೊಂದಿಸಬೇಕಾಗುತ್ತೆ. ಅಂದರೆ ವರ್ಷದಲ್ಲಿ 6 ಮೇಯ್ಕೊಂಬರುತ್ತೆ, ಹೊರಗಡೆ ಮಾಳದಲ್ಲಿ ಹುಲ್ಲಿರುತ್ತೆ, ಮೇಯ್ಕೊಂಬರುತ್ತೆ 6-8. ನಮಗೆ ಕೊರೆ ಅಂದರೆ ನವಂಬರ್ ಕಳೆದ್ಮೇಲೆ, ನವಂಬರಿಂದ ನೆಕ್ಸ್ಟ್ ಶಿವರಾತ್ರಿ ತನಕ ತುಂಬ ಕಷ್ಟ. ಅವಾಗ ಇಬ್ಬನಿ ಬೀಳುತ್ತೆ, ಹುಲ್ಲು ಬೆಳೆಯಲ್ಲ. ಸೊ ಹೊರಗಡೆ ಹಸರುಗಳು ಸಿಗಲ್ಲ, ಮಾಡಿದ್ರು ಹುಲ್ಲು ಬೆಳೆಯಲ್ಲ, ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹೊರಗಡೆ ಹುಲ್ಲು ತರ್ತೀವಿ, ನೆಲ್ಲುಲ್ಲು ಹಾಕ್ತೀವಿ, ಒಣಹುಲ್ಲು. ಸೊ ಅವಾಗ 3 ಕಷ್ಟ. ಅಂದರೆ ಅಟ್ಟಿ ಮೇಯಿಸೋದು ಒಂದು 80 ನಡೆಯುತ್ತೆ. ಹಾಂ, ನಡೆಯುತ್ತೆ. ಇನ್ನೊಂದು 4 ಕಟ್ಟಿ ನೀವು? ಅಂದರೆ 9 ಮೇಯಿಸ್ಕೊಂಬಂದ್ರು ಅಷ್ಟೇ ಸಾಲಲ್ಲ, ನಾವು ಮತ್ತೆ ಹುಲ್ಲು ಹಾಕ್ಲೇಬೇಕು. ಅಂದರೆ ಈಗ ಏನಾಗಿದೆ, ನಮ್ಮ ಸ್ಥಳದಲ್ಲಿ ಹಸುಗಳು ಮತ್ತು ಆಡು ಮೇಕೆ ಸಂಖ್ಯೆ ಜಾಸ್ತಿ ಇದೆ, ಹಾಗೆ ಹಸುಗಳಿಗೆ ಅಷ್ಟು ಮೇವು ಸಿಗಲ್ಲ. ಅದು ಮೇನ್ ಆಗಿ ಕಾಲಾಡ್ಕೊಂಬರ್ಲಿ ಅಂತ ಕಳಿಸೋದು. ದೇಶೀಯ ಹಸುಗಳು ಸ್ವಚ್ಛವಾಗಿ ಓಡಾಡಬೇಕು, ಓಡಾಡ್ತಿದ್ರೆ ಆರೋಗ್ಯವಾಗಿರುತ್ತೆ, ಅದಕ್ಕೋಸ್ಕರ ಕಳಿಸೋದನ್ನು ಮೇಯ್ಕೊಂಬರೋದು ಎರಡನೇ ಉದ್ದೇಶ. ಈಗ ನಿಮ್ಗೆ ಹೆಂಗನಿಸ್ತಾ ಇದೆ, ನಿಮ್ಮ ಪಟ್ಟ ಶ್ರಮ ಎಲ್ಲ ಸಾರ್ಥಕ ಆಯಿತು ಅಂತ ಅನಿಸುತ್ತಾ? ಖಂಡಿತ ಸಾರ್ಥಕ ಅನಿಸ್ತಿದೆ. ಈಗ ಸಾಕಷ್ಟು ಕಲ್ತಿದ್ದೀನಿ, ತುಂಬ ಕಳ್ಕೊಂಡು ಕಲ್ತಿದ್ದೀನಿ, ಈಗ ಪಡ್ಕೊಳ್ಳೋ ಸಮಯ ಬಂದಿದೆ ಅನಿಸ್ತಿದೆ. ಭಾಳಷ್ಟು ಜನ ಕೇಳ್ಕೊಂಡು ಫೋನ್ ಮಾಡ್ತಾರೆ ನನಗೆ, ಈಗ ಮೈಸೂರು ಸುತ್ತಮುತ್ತ ಹಸು ಕಟ್ಟಿರೋರ್ಗೆ ಏನು ಗೊತ್ತಿರಲ್ಲ, ಪುಸ್ತಕ ಓದ್ಬಿಟ್ಟು ಇಂಟರ್ನೆಟ್ ನೋಡೋ ಹಸು ತಂದ್ಬಿಡ್ತಾರೆ, ದೇಶಿ ಹಸುಗೆ ಏನು ಕಾಯಿಲೆ ಬರಲ್ಲ ಅನ್ಕೊಂಡು, ಅದಕ್ಕೂ ಕಾಯಿಲೆ ಬರುತ್ತೆ. ಹೌದು, ಏನೆಲ್ಲ ಕಾಯಿಲೆಗಳನ್ನ ನೀವು ನಿಮ್ಮ ಹಸುಗಳಲ್ಲಿ ಕಂಡಿದ್ದೀರಿ, ಹೇಗೆ ನಿವಾರಣೆ ಮಾಡ್ಕೊಂಡಿರಿ? ಒಂದು ಈ ಸೀಸನಲ್ ಇದು ಬರುತ್ತೆ, ವೈರಲ್ ಫೀವರ್ಸ್ ಬರುತ್ತೆ, ಈಗ ಕಾಲ್ಬಾಯಿ ಜ್ವರ, ಮತ್ತೆ ಲಾಸ್ಟ್ ಟೈಮು ಲಂಪಿ ಸ್ಕಿನ್ ಡಿಸೀಸ್ ಅಂತ ಇತ್ತು. ಸೊ ಅದು ತುಂಬ ಹರಡ್ಬಿಡೋದು ಬಂದ್ರೆ ಒಂದ್ಸಲಿಗೆ. ಸೊ ಅದಕ್ಕೆಲ್ಲ ಹೋಮಿಯೋಪತಿ ಟ್ರೀಟ್ಮೆಂಟ್ ಎಲ್ಲ ಕ್ಯೂರ್ ಆಗಿದೆ ನನ್ನಲ್ಲಿ. ಮತ್ತೆ ನಮ್ಮ ಸುತ್ತಮುತ್ತ ಯಾರು ಕೊಟ್ಟಿದ್ದೀನಿ ಔಷಧಿನ, ಎಲ್ಲದೆ ನಮ್ಮ ಗುರುಗಳು ಕನ್ಸಲ್ಟ್ ಮಾಡಿ ಅವ್ರು ಕೊಡ್ತೀನಿ ನಾನು. ಜೊತೆಗೆ ನಾನು ಹೇಳ್ದಂಗೆ ಅವಾಗ ಪ್ರೊಲ್ಯಾಪ್ಸು, ಗರ್ಭ ಧರಿಸ್ತಾ ಇರೋದು ಹಸುಗಳು, ಆಮೇಲೆ ಅದಕ್ಕೆ ಗಾಯಗಳಾಗೋದು, ಹೊಟ್ಟೆ ಉಬ್ಬರ ಬರೋದು, ಅನ್ನ ತಿನ್ಬಿಟ್ರೆ ಹೊಟ್ಟೆ ಊದ್ಬಿಡುತ್ತೆ, ವಿಧವ ಹಸುಗಳು, ಸೊ ಅದಕ್ಕೆಲ್ಲ ಔಷಧಿ ಕೊಡಬೇಕು. ಇದೆಲ್ಲ ನೀವು ಕಲಿತಾ ಹೋಗುತ್ತೀರಿ? ಹೌದು ಹೌದು. ಕೆಲವೊಮ್ಮೆ ಅದಕ್ಕೆ ಡೆಲಿವರಿ ಮಾಡೋ ಟೈಮಲ್ಲಿ ಕರು ಆಚೆ ಬರಲ್ಲ, ಸೊ ಅದಕ್ಕೂ ಔಷಧಿ ಇದೆ ಹೋಮಿಯೋಪತಿಲಿ, ಅದು ಕೊಡ್ತೀವಿ. ಸತ್ತೆ ಬೀಳೋದಂತೀವಿ ಕೊನೆಗೆ, ಅದು ಪ್ಲ್ಯಾಸೆಂಟ ಪೂರ್ತಿ ಆಚೆ ಬರಬೇಕು, ಕೆಲವು ಸಲ ಬರಲ್ಲ, ಒಳಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅದು 48 ಒಳಗೆ ಬರೆದರೆ ಇನ್ಫೆಕ್ಷನ್ ಆಗಿ ಹಸು ಜ್ವರ ಬರುತ್ತೆ, ಹಾಲು ಕಮ್ಮಿ ಆಗುತ್ತೆ, ಹಸು ಸಾವು ಬರೋ ಸಾಧ್ಯತೆನೂ ಇರುತ್ತೆ. ಸೊ ಅದಕ್ಕೆಲ್ಲ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡ್ತೀವಿ. 7 ಬೀಳುಗಳನ್ನು ನೋಡಿದ್ದೀರಿ? ಸಾಕಷ್ಟು ನೋಡಿದ್ದೀನಿ. ಹೌದು, ಈಗಲೂ ಇದನ್ನ ಕಂಟಿನ್ಯೂ ಮಾಡ್ಬೋದು, 1 ಬೇಕು ಅಂತ ನಿಮಗೆ? ಹೌದು ಹೌದು, ಬಿಡೋ ಯಾವ ಉದ್ದೇಶನೂ ಇಲ್ಲ, ಮನೆಯಲ್ಲಿ ಯಾರ ಸಹಕಾರ ಇಲ್ಲ ಆದರೂ ಸಹ ಇದನ್ನ ಮುಂದುವರಿಸ್ಬೇಕು ಅಂತ. ಈ ಹಾಲನ್ನ ನೀವು ಸಹ ನಿಮ್ಮ ಕುಟುಂಬದಲ್ಲಿ ಬಳಕೆ ಮಾಡ್ತೀವಿ. ಈ ಹಾಲು ಕುಡಿಬೇಕು ಅಂತಾನೆ ನಾನು ಸುಮಾರು ವರ್ಷ ಹಾಲು ಕುಡಿಯೋದು ಬಿಟ್ಬಿಟ್ಟಿದ್ದೆ. ನಾನೇ ಹಸು ಕಡ್ಡಿ ಹಾಲು ಕುಡಿಯೋದನ್ನ ಕುಡಿಯಲ್ಲ ಅಂತ. ಈಗ ನೀವು ಹಾಲು ಕುಡಿತಾ ಇದ್ದೀರಾ? ಈಗ ತುಂಬಾ ಕುಡಿಯಲ್ಲ, ಮಕ್ಕಳು ಕುಡಿಬೇಕು ಮುಖ್ಯ. ನಮ್ಗೇನು ಹಾಲು ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಮಜ್ಜಿಗೆ ಕುಡಿತೀನಿ. ನಾನು ಹೇಳಿದ್ನಲ್ಲ, ಇದರ ಮೌಲ್ಯವರ್ಧನೆ ಮಾಡಿ ಉತ್ಪನ್ನಗಳನ್ನ ಅದನ್ನು ಪ್ರಯತ್ನ ಮಾಡಿದ್ದೀರಾ? ಹಾಗಾದ್ರೆ ತುಪ್ಪ ಮೊಸರು ಮಾಡಿ, ತುಪ್ಪ ಮಾಡಿದ್ದೀನಿ. ಮೊಸರು ಮಾಡಿ, ಮೊಸರು ಅಂದರೆ ಮೊಸರು ಮಾಡಿ ತುಪ್ಪ ಮಾಡ್ತೀವಿ. ಸೊ ತುಪ್ಪ ಒಂದು 2,000 ರೂಪಾಯಿ ಮಾರಿದ್ದೀನಿ ಕೆಜಿನ. ನಮ್ಮ ಸ್ನೇಹಿತರು ಮತ್ತು ನಮ್ಮ ಸಂಬಂಧಿಕರು ತೊಗೊಂಡಿದ್ದಾರೆ. ತುಂಬ ಮಾರ್ಕೆಟ್ ಮಾಡಿ ಮಾಡುವಷ್ಟು ಉತ್ಪಾದನೆ ಮಾಡೋಕ್ಕಾಗಲ್ಲ. ಏನು ಬದಲಾವಣೆಗಳನ್ನು ನೀವು ಗಮನಿಸಿದ್ರಿ? ಮುಖ್ಯವಾಗಿ ಆರೋಗ್ಯದ ತುಂಬ ಸುಧಾರಣೆ ಆಗಿದೆ, ದೇಹದಲ್ಲಿ ಶಕ್ತಿ ಬಂದಿದೆ. ನಾವು ಮೊದಲು ಕಂಪ್ಯೂಟರ್ ಕೆಲಸ ಮಾಡ್ತಿದ್ದೆ, ಆಗಿನಂಥ ಶಕ್ತಿ ಇರಲಿಲ್ಲ. ಮತ್ತು ಆರೋಗ್ಯ ಕೆಟ್ಟಿರಲಿಲ್ಲ, ಆದರೂ ಸಹ ಅಂಥ ಶಕ್ತಿ ಇರಲಿಲ್ಲ. ಈ ಕೆಲಸ ಶುರು ಮಾಡಿದ್ಮೇಲೆ ತುಂಬ ದೈಹಿಕ ಶಕ್ತಿ ಇಂಪ್ರೂವ್ ಆಗಿದೆ. ಏನೆಲ್ಲ ಕೆಲಸಗಳು ನೀವು ಮಾಡ್ತೀರಿ ಚೈತನ್ಯ, ಇದಕ್ಕೆ ಸಂಬಂಧಪಟ್ಟಾಗಿದೆ? ಅದಕ್ಕೆ ಹಸುಗೆ ಏನು ಬೇಕೋ ಎಲ್ಲ ಮಾಡ್ತೀನಿ. ಹುಲ್ಲು ಕೊಯ್ಯೋದು, ತೊಪ್ಪೆ ಎತ್ತೋದು, ಹಾಲು ಕರೆಯೋದು ಎಲ್ಲ ಮಾಡಿದ್ದೀನಿ. ಮತ್ತು ಈ ಗಂಜಲ ಮತ್ತು ಸಗಣಿ ಇವುಗಳನ್ನು ಸಹ ಸಂಗ್ರಹಿಸಿ ಅದಕ್ಕೆ ಒಂದಿಷ್ಟು ಮೌಲ್ಯವರ್ಧನೆ ಮಾಡ್ಬೋದು ಅಥವಾ ಹಾಗೇನೂ ಸಹ ಮಾರಾಟ ಮಾಡುವಂಥ ಅವಕಾಶಗಳಿದೆ. ಅದನ್ನು ನೀವು ಬಳಸ್ಕೊಂಡಿದ್ದೀರಾ ಹೇಗೆ? ಈಗ ಕೆಲವು ಜನಗಳಿಗೆ ಅನಿಸಿದ್ರು ಗೊತ್ತಾಗಿದೆ, ಸ್ವಲ್ಪ ಆರ್ಗ್ಯಾನಿಕ್ ಫಾರ್ಮ್ ಮಾಡೋದು ಕೆಲವೊಬ್ಬರು ಗಂಜ ತೊಗೊಳಕ್ಕೆ ತೊಪ್ಪೆ ತೊಗೊಳಕ್ಕೆ ಬರ್ತಾರೆ. ಸೊ ಅವ್ರಿಗೆ ತೊಪ್ಪೆನ 5 ರೂಪಾಯಿ ಕೆ ಜಿನ ಕೊಡ್ತೀನಿ, ಗಂಜಾನ 20 ರೂಪಾಯಿ ಲೀಟ್ರ್ ಕೊಡ್ತಾ ಇದ್ದೀನಿ. ಜೊತೆಗೆ ಈಗ ಗೋಕೃಪಾಮೃತ ಅಂತ ಬಂದಿರೋದ್ರಿಂದ ಅದಕ್ಕೆ ಮಜ್ಜಿಗೆ ಬೇಕು, ಮಜ್ಜಿಗೆ ತೊಗೊಳಕ್ಕೆ ಬರ್ತಾರೆ, ಅದನ್ನು 20 ರೂಪಾಯಿ ಕೊಡ್ತಿದ್ದೀನಿ. ಸೊ ಮೊದಲು ಕಂಪೇರ್ ಮಾಡಿದ್ರೆ ಈಗ ಚೆನ್ನಾಗಿದೆ ಸ್ವಲ್ಪ. ಈ ರೀತಿ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡಿ ಒಂದಿಷ್ಟು ನಿಮಗೆ ಆರ್ಥಿಕವಾಗಿ ಅನುಕೂಲತೆ ಆಗ್ತಾ ಇದೆ. ಇನ್ನು ಮೇವು ಈಗ ನಿಮಗೆ ಬೇಕಾದಷ್ಟನ್ನು ಅದು ಎಷ್ಟು ನೀವು ಸ್ವತಃ ಉತ್ಪಾದನೆ ಮಾಡ್ತಾ ಇದ್ದೀರಿ? ಬಹುಶಃ ಒಂದು 75% ಅಷ್ಟು ನನ್ನ ಹತ್ರನೇ ಉತ್ಪಾದನೆ ಆಗುತ್ತೆ. ಸುಮಾರೆಲ್ಲ ಬೆಳಿತೀರಿ ಹೇಳಿ. ನೇಪಿಯರ್ ಹುಲ್ಲು ಅಂತ ಹಾಕೊಂಡಿದ್ದೀನಿ, ಸೂಪರ್ ನೇಪಿಯರ್ ಅಂತ. COFS 29 ಅಂತ ಜೋಳದ ಹೈಬ್ರಿಡ್ ಹಾಕೊಂಡಿದ್ದೀನಿ. ಇನ್ನೊಂದು ಶುಂಠಿ ಹುಲ್ಲು ಅಂತಾರೆ ಅದಿದೆ. ಇನ್ನೊಂದು ಕೆರೆಗರ್ಕೆ ಅಂತಾರೆ ಅದಿದೆ. ಆಮೇಲೆ ಅಕ್ಸೆ, ನುಗ್ಗೆ, ಇನ್ನೂ ಒಂದಷ್ಟು ಅಕ್ಸೆ ಹಾಕಬೇಕು ಅಂತ. ಈಗ ನನ್ನ ಉದ್ದೇಶ ಏನಂದರೆ ಹೆಚ್ಚು ಒಂದು ದಿನದಲ್ಲಿ ಹಸು ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಥರ ಎಲೆಗಳು ತಿನ್ನಬೇಕು ಅಂತ. ಬೇರೆ ಬೇರೆ ರೀತಿಯ ಸೊ ಎಲ್ಲ ಥರ ಅದಕ್ಕೆ ಕುಂದು ಕೊರತೆ ಇರಬಾರ್ದು ಮಿನರಲ್ಸ್ ಅಂತ. ಸೊ ಏನು ಮಾಡ್ತೀನಿ, ನೇಪಿಯರ್ ಹುಲ್ ಮಧ್ಯ ನಮಗೆ RMC ವೇಸ್ಟ್ ಕಾಳು ಸಿಗುತ್ತೆ, ಅದನ್ನು ತಂದು ಚೆಲ್ಬಿಡ್ತೀನಿ. ಸೊ ಅದ್ರದ್ದು ಎಲ್ಲ ಗಿಡ ಬರುತ್ತೆ ಒಟ್ಟಿಗೆ. ನನಗೆ ನೇಪಿಯರ್ ಕುಯ್ದಾಗ ನೇಪಿಯರ್ ಜೊತೆಗೆ ಹಲಸಂದೆ, ರಾಗಿ ಎಲ್ಲ ಸ್ವಲ್ಪ ಸಿಗುತ್ತೆ. ನಾನು ಯಾಕೆ ಹೇಳಿದೆ ಅಂದರೆ ಈಗ ಹೆಚ್ಚಿನ ಅಂಶ ನೀವೇ ಸ್ವತಃ ನಿಮ್ಮ ಭೂಮಿಯಲ್ಲೇ ಅದನ್ನು ಪಡ್ಕೊಳ್ತಾ ಇದ್ರೆ ಗುಣಮಟ್ಟನೂ ಸಹ ಒಂದು ಖಾತರಿಯಾಗಿ ಇರುತ್ತೆ. ಹೀಗೆ ಹೀಗೆ ಇದೆ ಅನ್ಕೊಂಡು ಇನ್ನು ಈ ಬೆಳೆಗಳನ್ನು ಸಹ ಬೆಳೆಸೋದನ್ನು ನಾವು ಕಲಿತರ ಹೇಗೆ ಈ ಹುಲ್ಲಿನ ಬೇಸಾಯ? ಹುಲ್ಲಿನ ಬೇಸಾಯ ಅಂದ್ರೆ ಅದೆಲ್ಲ ಒಂದ್ಸಲಿ ಹಾಕೋದಷ್ಟೇ, ಅದು ಮಲ್ಟಿ ಕಟ್ಟಿಂಗ್, ಒಂದ್ಸಲಿ ಕೂಯ್ತಾರೆ ಬರ್ತಾ ಇರುತ್ತೆ. ಸೊ ಮೊದಲನೇ ಸಲ ಹಾಗಾಗಿ ಗದ್ದೆ ಮಾಡಬೇಕು ಅವೆಲ್ಲ ಮಾಡಿದ್ದೀನಿ, ನಿಂತ್ಕೊಂಡು ಕೆಲಸದ ಜೊತೆ ನಾನು ನಿಂತ್ಕೊಂಡು ಮಾಡಿದ್ದೀನಿ. ಸೊ ತಕ್ಕಮಟ್ಟಿಗೆ ಬರುತ್ತೆ, ಬರುತ್ತೆ ಹೇಳೋಕ್ಕಾಗಲ್ಲ ಸಂಪೂರ್ಣವಾಗಿ, ತಕ್ಕಮಟ್ಟಿಗೆ ಬರುತ್ತೆ. ಚೈತನ್ಯ ಅವರೇ, ಈಗ ಇದೊಂದು ಗುತ್ತಿಗೆ ಪಡೆದು ಇಷ್ಟೆಲ್ಲ ಸಾಹಸ ಮಾಡ್ತಾ ಇದ್ದೀರಿ, ಸ್ವಂತ ಜಮೀನು ಇಲ್ಲ, ನಾಳೆ ಸ್ಥಳಾಂತರ ಆಗುವಂಥ ಅವಕಾಶಗಳು ಬಂದರೆ ಆವಾಗ ಮುಂದೆ ಹೇಗಿರುತ್ತೆ ಅಂತ ನಿಮ್ಗೆ ಅನಿಸಿಕೆ? ಮೈಸೂರು ಸುತ್ತಮುತ್ತ ಬಹಳಷ್ಟು ಜನ ಕೃಷಿ ಮಾಡೋಕ್ಕಾಗದೆ ಪಾಳೆಬಿಟ್ಟಿದ್ದಾರೆ ಜಮೀನನ್ನ. ಇವರು ಯಾರೇ ಖಾಲಿ ಮಾಡೋ ಅಂದ್ರೆ ತಕ್ಷಣ ಮಾಡೋ ಅಂತ ಹೇಳಲ್ಲ, ಸಮಯ ಕೊಟ್ಟೆ ಕೊಡ್ತಾರೆ, 2-3 ತಿಂಗಳು. ಅಷ್ಟೊಳಗೆಲ್ಲ ಶಿಫ್ಟ್ ಮಾಡ್ಕೋತೀನಿ ಅಂತ ತೊಂದರೆ ಇಲ್ಲ. ಅಷ್ಟೊತ್ತಿಗೆ ಇನ್ನೂ ಹಸುಗಳ ಸಂಖ್ಯೆ ಜಾಸ್ತಿ ಮಾಡಿರ್ತೀರಾ ನೀವು? ಜಾಸ್ತಿ ಆಗಿರುತ್ತೆ ಬಹುಶಃ. ನಿಮ್ಮ ದಿನಚರಿ ಈ ಪಶುಪಾಲನೆಗೆ ಸಂಬಂಧಪಟ್ಟ ಹಾಗೆ ಯಾವ ಥರ ಇರುತ್ತೆ? ಏನೆಲ್ಲ ಕೆಲಸಗಳಲ್ಲಿ ನೀವು ಸ್ವತಃ ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಭಾಗಿಯಾಗ್ತಾರೆ? ಅದೇ ಸುಮಾರು ಬೆಳಗ್ಗೆ 1:00 ಗಂಟೆಗೆ ರೆಡಿ ಆಗ್ತೀನಿ, ಸ್ನಾನ ಮಾಡಿ ಮನೆಯಿಂದ ಜಮೀನಿಗೆ ಹೋಗ್ಬೇಕು. ಹತ್ತಿರ ನಾನು ತುಂಬ ಒಂದು 6-6:30 ಜಮೀನಿಗೆ ಹೋಗ್ತೀನಿ. ಹೋಗಿ ಹಾಲು ಕರೆದು ಅದೆಲ್ಲ ಏನು ಹುಲ್ಲು ತರ್ತಾರೆ, ಹುಲ್ಲು ಎಲ್ಲ ನೋಡಿಕೊಂಡು ಎಲ್ಲ ಹಸುಗಳು ನೋಡಿಕೊಂಡು ಗಿಡಗಳೆಲ್ಲ ಹಾಕಿದೀವಲ್ಲ ಒಂದು ರೌಂಡ್ ಹಾಕ್ಕೊಂಡು ಫುಲ್ಲು ಜಮೀನು. ಸುಮಾರು 1:00 ಗಂಟೆಗೆ ಮನೆಗೆ ಬರ್ತೀನಿ. 10 ಗಂಟೆ ನಾನು ಆಫೀಸ್ ಕೆಲಸ ಲಾಗಿನ್ ಆಗಬೇಕು. 10 ಗಂಟೆ ಲಾಗಿನ್ ಆಗಿ ಕೂತ್ಕೊಂಡ್ರೆ ಸಂಜೆ 7 ಗಂಟೆವರೆಗೂ ಕೆಲಸ ಇರುತ್ತೆ. ಮಧ್ಯ ಒಂದು ಬ್ರೇಕ್ ತೊಗೊಂಡು ತೋಟಕ್ಕೆ ಹೊಟ್ಟೋಗ್ತೀನಿ, ಅಲ್ಲೇ ಲಾಗಿನ್ ಆಗಿ ಅಲ್ಲೇ ಕೆಲಸ ಮಾಡ್ಕೋತೀನಿ. ಹಾಗೆ ಸಂಜೆನೂ ಅಲ್ಲೇ ಇರ್ತೀನಿ. ಶನಿವಾರ ಭಾನುವಾರ ಬಹುಪಾಲ ಅಲ್ಲೇ ಇರ್ತೀನಿ. ನಮ್ಮ ಹೆಂಡತಿ ಮಕ್ಕಳು ಕರ್ಕೊಂಡು ಹೊರಟೋಗ್ತೀನಿ ಅಲ್ಲಿಗೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಸುಗಳ ಜೊತೆ ಇರೋಕ್ಕೆ, ಹಸು ಕರುಗಳು ಆಟಾಡೋಕ್ಕೆ. ಹಾಗೆ ಅಲ್ಲೇ ಇರ್ತೀನಿ. ಏನು ಹೆಸರೇ ಇಟ್ಟಿದ್ದೀರಾ ಹಸುಗಳಿಗೆ? ಮೊದಲು ತಂದು ಹಸುಗಳಿಗೆ ಹೆಸರಿಟ್ಟಿದ್ದೀನಿ, ಆಮೇಲೆ ಒಂದೇ ಸತಿ ಭಾಳ ಹಸುಗಳು ತಂದುಬಿಟ್ಟೆ, 8 ಹಸು ತಂದಲ್ಲ, ಹೆಸರುಗಳು ಇಡೋಕೆ ಆಗಲಿಲ್ಲ. ಎಷ್ಟು ವರ್ಷ ಹಳೆಯ ಅಥವಾ ಹಿರಿಯ ಹಸು ನಿಮ್ಮಲ್ಲಿ ಇದೆ? ಹಸುಗಳಿಗೆ ಏಜ್ ಹೇಳೋದು ಹಲ್ಲಿಂದ, ಅಂದರೆ 8 ಹಲ್ಲ ಇದ್ದು ಹುಟ್ಟಿದ್ರೆ ಅದು ಸಮ ವಯಸ್ಸು ಅಂತಾರೆ. ಅಲ್ಲಿಂದ ಮುಂದೆ ಇನ್ನು ಕ್ಷೀಣಿಸ್ತಾ ಹೋಗುತ್ತೆ ಅದಂತ. ಇನ್ನು ವಯಸ್ಸಾಗ್ತಾಗ್ತಾ ಹಸು ಹಲ್ಲೆಲ್ಲ ಮುರಿಯುತ್ತೆ, ಹಲ್ಲು ಸಮಿಯತ್ತೆ. ಸೊ ನನ್ನ ಹತ್ರ ಒಂದು ಹಸು ಒಂದು ಹಲ್ಲು ಇಲ್ಲ ಅಂದರೆ ಅದು ಬಹಳ ವಯಸ್ಸಾಗಿದೆ. ಈ ಸಲ ತೆನೆನೇ ಆಗಲ್ಲ ಅನ್ಕೊಂಡಿದೆ ಪಾಪ, ತೆನೆನೂ ಆಗಿದೆ ಅದು ಈ ಸಲಿದು. ಸೊ ಬಹುಶಃ ಅದು ಒಂದು 15 ವರ್ಷ ಆಗಿರ್ಬೋದು ಹಸುಗೆ. ಅದು ಅಂದರೆ ಇದು ಕೃತಕವಾಗಿ ಗರ್ಭಧಾರಣೆ ಏನು ಮಾಡಿಸ್ತಾ ಇಲ್ಲ ನೀವು? ಇಲ್ಲ, ನಾನು ಗೀರ್ ಹೋರಿನಿದೆ, ಹಳ್ಳಿಕಾರ ಹೋರಿನಿದೆ, ಹಾಗೆ ಕೃತಕ ಮಾಡಿಸಲ್ಲ. ಗರ್ಭಧಾರಣೆಗೆ ಈ ಹೋರಿಗಳನ್ನು ನೀವು ಬಾಡಿಗೆ ಕೊಡೋದು ಅದು ಉಂಟ ಏನಾದರೂ? ದೇಶಿ ಹಸುಗಳು ತಂದರೆ ಕೊಡ್ತೀನಿ, ಬೇರೆ ಕ್ರಾಸ್ ಬ್ರೀಡ್ ಹೆಚ್ಚು ತಂದರೆ ನಾನು ಕೊಡಲ್ಲ. ಅದರಲ್ಲೂ ನಿಮಗೆ ಒಂದಿಷ್ಟು ಆದಾಯ ಇದೆ? ಇಲ್ಲ, ಅದು ಆದಾಯ ಮಾಡಲ್ಲ, ಅದರಲ್ಲಿ ಏನು ಬಂದಿದ್ದ ದುಡ್ಡನ್ನ ಕೆಲಸದವ್ರು ಕೊಟ್ಬಿಡ್ತೀನಿ. ಅದರಲ್ಲಿ ಆ ಒಂದು ಸೌಲಭ್ಯ ನಿಮ್ಮಲ್ಲಿ ಸಿಗುತ್ತೆ, ಅವಶ್ಯಕತೆ ಇರೋ ದೇಶಿ ಹಸು ತಂದರೆ ಖಂಡಿತ ಸಿಗುತ್ತೆ. ಇನ್ನು ಏನೆಲ್ಲ ಮಾಡ್ಬೋದು ಅಂತ ಅನಿಸುತ್ತೆ ಚೈತನ್ಯ ಈ ಕ್ಷೇತ್ರದಲ್ಲಿ ನೀವು? ನನಗೆ ಇನ್ನೊಂದಿರೋದೀಗ ಬಹಳಷ್ಟು ಜನ ನಮ್ಮ ಥರ ಓದಿರೋ ಹಸು ಕಟ್ಟಿದಾರಲ್ಲ, ಅವ್ರ ಸಮಸ್ಯೆ ಏನಪ್ಪ ಅಂದರೆ ಒಂದು ಹಸುಗಳ ಬಗ್ಗೆ ನಾಲೆಜ್ ಇಲ್ಲ, ಇನ್ನೊಂದು ಲೇಬರ್ ಸಮಸ್ಯೆ. ಎಲ್ಲ ಯಾರೇ ಕೇಳಿದ್ರು ಲೇಬರ್ ಸಮಸ್ಯೆ ಅಂತಾರೆ. ಸೊ ನಾನು ಒಂದು ಲೇಬರ್ ಪೂಲ್ ಮಾಡೋಣ ಅಂತ ನನಗೆ ಒಂದು ಭಾಳ ಆಸೆ ಇದೆ ನನಗೆ. ಸೊ ಒಬ್ಬರು ಇಬ್ಬರು ಲೇಬರ್ ಎಕ್ಸ್ಟ್ರಾ ನನ್ನ ಹತ್ರ ಇರಬೇಕು ಯಾವಾಗಲೂ ಅಂತ. ಎಲ್ಲೇ ಯಾರಿಗೆ ಸಮಸ್ಯೆ ಆದರೂ ಆ ಲೇಬರ್ನ ಅಲ್ಲಿ ಕಳಿಸ್ಬೇಕು. ಈಗ ಭಾಳ ಜನ ಗೋಶಾಲೆಗಳನ್ನ ಮುಚ್ಚೋದು, ಅವ್ರಿಗೆ ಲೇಬರ್ ಸಿಗಲ್ಲ ಅಂತ. ಸೊ ಆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಸಪೋರ್ಟ್ ಮಾಡಿಬಿಟ್ರೆ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅದನ್ನು. ಸೊ ಅದನ್ನು ಮಾಡೋದು ನನಗೊಂದು ಆಸೆ ಇದೆ. ಆ ರೀತಿ ಒಂದು ವರ್ಕ್ ಫೋರ್ಸ್ ರೆಡಿ ಮಾಡಿ. ಹೌದು ಹೌದು, ತಿಳುವಳಿಕೆ ಇರುವಂತ ಒಂದು ವರ್ಕ್ ಫೋರ್ಸ್. ಹೌದು. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಸ್ನೇಹಿತರ ಮನೆಗಳಿಗೂ ಹೋಗಿ ಈ ದೇಸಿ ಹಸುಗಳಿಗೆ ಏನಾರ ಸಮಸ್ಯೆ ಇದ್ರೆ ಅದಕ್ಕೂ ಪರಿಹಾರ ನೀಡ್ತೀರಿ ಅಂತ, ಆ ಒಂದು ಅನುಭವದ ಬಗ್ಗೆ ಹೇಳಿ. ನಮ್ಮ ತೋಟದ ಹತ್ತಿರ ಒಬ್ರು ಶ್ರೀಪಾದ ಅಂತ ಹಸು ಕಟ್ಕೊಂಡಿದ್ದಾರೆ, ಗಿರಸು. ಅದು ಬಹಳ 2 ವರ್ಷ ಏನು ಗಬ್ಬನೇ ಆಗಿರಲಿಲ್ಲ, ತುಂಬಾ ಪ್ರಯತ್ನ ಪಟ್ಟರು. ಆಮೇಲೆ ನಮ್ಮ ತೋಟಕ್ಕೆ ಕರ್ಕೊಂಬಂದ್ರು, ನಾನು ಅದಕ್ಕೆ ಹೋಮಿಯೋಪತಿಗೆ ಮೆಡಿಸಿನ್ ಕೊಟ್ಟು ನಮ್ಮ ಹೋರಿನೇ ಕ್ರಾಸ್ ಮಾಡಿಸಿದೆ. ಆನಂತರ ಅದು ಗಬ್ಬ ಆಯಿತು, ಅದು ಈಗ ಕರುನು ಹಾಕಿದೆ, ಒಳ್ಳೆ ಚೆನ್ನಾಗಿದೆ ಕರು. ಅವರ ಮನೇಲಿ ಸಾಕಿದ್ರೆ ತುಂಬ ಪ್ರೀತಿ ಜಾಸ್ತಿ, ಎಲ್ಲರೂ ಹೋಗೋ ಬರಲ್ಲ ಸೊ ತಿನ್ನ ಕೊಡ್ತಾರೆ. ಮಕ್ಕಳೇನೋ ಬಹುಶಃ ಒಂದಿನ ಏನೋ ಅನ್ನನ ತಿನ್ನ ಕೊಟ್ಬಿಟ್ಟಿರಬೇಕು, ಹಸುಗೆ ಹೊಟ್ಟೆ ಉಬ್ಬರ ಬಂದು ಬಿದ್ದೋಗ್ಬಿಟ್ಟಿತ್ತು. ಅವ್ರಿಗೆ ಪಾಪ ಔಷಧಿ ಕೊಡೋಕ್ಕೆ ಬರಲ್ಲ, ಹಸು ತುಂಬ ದೊಡ್ಡ ಸೈಜು, ಶಕ್ತಿ ಇದೆ ತುಂಬ, ಅದು ಹಿಡಿದು ಕೊಡೋಕ್ಕೆ ತುಂಬ ಕಷ್ಟ ಅವ್ರಿಗೆ. ಸೊ ಅವಾಗ ಬಹುಶಃ ಒಂದು ವಾರ ಪೂರ್ತಿ ದಿನ ಹೋಗಿ ಅವ್ರಿಗೆ ಔಷಧಿ ಕೊಡ್ತಿದ್ದೆ ಹಸುಗೆ ನಾನು. ಸೊ ಅದೊಂದು ಅವ್ರೀಗ ನೆನೆಸ್ಕೋತಾರೆ ನಾನು. ಆ ತೃಪ್ತಿ ನಿಮಗಿದೆ? ಖಂಡಿತ. ಈಗಲೂ ಒಂದು ಹಸು ನಾನು ಹೋದರೆ ನನ್ನ ಕಾಲು ನೆಕ್ಕತ್ತದು. ಗೋ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ. ನಿಮ್ಮ ತಾಯಿಯವ್ರು ಏನು ಹೇಳ್ತಾರೆ ಈಗ ಇದ್ರ ಬಗ್ಗೆ, ನಿಮ್ಮ ಸಾಹಸಗಳ ಬಗ್ಗೆ? ಅವ್ರಿಗೆ ಹಸುಗಳು ಕಂಡ್ರೆ ತುಂಬ ಇಷ್ಟ, ಆದರೆ ಮಗ ದುಡ್ಡು ಕಳ್ಕೊತಾನೆ ಅಂತ ಹೆದರಿಕೆ ಅಷ್ಟೆ ಅವ್ರಿಗೆ. ನಿಮ್ಮ ಪ್ರಕಾರ ನೀವೇನು ಕಳ್ಕೊತಾ ಇಲ್ಲ? ದುಡ್ಡು ಕಳಿತೀನಿ, ನಾಳೆ ಗಳಿಸ್ಬೋದು, ಅಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈಗ ಎಲ್ಲರೂ ನಾವು ಏನಾಗಬೇಕು ಅದೇ ಆಗೋದು, ನಾವು ಏನೇ ಪ್ರಯತ್ನ ಪಟ್ಟರು ನಮ್ಮ ಕೈಯಲ್ಲಿ ಏನು ಅಂತದಿಲ್ಲ, ಹಾಗೆ ನಮ್ಮ ಕೈಲಿ ಏನು ಒಳ್ಳೆದಾಗುತ್ತೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸಂತೃಪ್ತಿ ಇದೆ. ಹೌದಾ? ಹೊಸದಾಗಿ ಇಂಟರ್ನೆಟ್ ಮೂಲಕ ಒಂದು ಶುರುವಾದಂತ ನಿಮ್ಮ ಪ್ರಯಾಣ ಇಲ್ಲಿ ತನಕ ಬಂದಿದೆ. 30 ಹಸುಗಳನ್ನ ಪಾಲನೆ ಮಾಡೋ ತನಕ ನೀವು ಬಂದಿದ್ದೀರಿ. ಇನ್ನು ಏನೆಲ್ಲ ಮಾಡೋದಕ್ಕೆ ಆ ಕೃಷಿ ಭೂಮಿಯಲ್ಲಿ ಅವಕಾಶಗಳಿದೆ, ಆ ಕೃಷಿ ಭೂಮಿಯಲ್ಲಿ ಕೃಷಿ ಪ್ರಾರಂಭ ಮಾಡಿದ್ಮೇಲೆ ಏನೆಲ್ಲ ಕಲಿತ್ರಿ ನೀವು, ಕೃಷಿ ಪಾಠಗಳು ಅಥವಾ ನಿಸರ್ಗದ ಪಾಠಗಳು ಅಲ್ಲಿ? ಕೃಷಿ ಸುಲಭ ಅಲ್ಲ ಅಂತ ಕಲಿತೆ. ಮೊದಲು ತುಂಬ ಸುಲಭ ಅನ್ಕೊಂಡಿದ್ದೆ. ಕೃಷಿ ಮಾಡೋದು ಭಾಳ ಕಷ್ಟ ಇದೆ, ಅದಕ್ಕೆ ಟೆಕ್ನಿಕ್ ಬೇಕು. ನಾವು ರೈತರು ನೋಡ್ತೀವಲ್ಲ, ಅವ್ರಿಗೇನು ಗೊತ್ತಿಲ್ಲ ಅನ್ಕೋತೀವಿ, ಅವ್ರಿಗೆ ತುಂಬ ಬುದ್ಧಿ ಇದೆ, ತುಂಬ ತಿಳ್ಕೊಂಡಿರ್ತಾರೆ. ನಮಗೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟು ನೋಡಿದ್ರೆ. ಕೆಲವರು ನಮಗಿಂತ ಬುದ್ಧಿ ಅಂತ ಇರ್ತಾರೆ. ತೆಂಗಿನ ಮರಗಳಿಗೆ ಒಂಥರ ಪುನಶ್ಚೇತನ ಬಂತು. ಹೌದು, ಸಪೋಟ ಮರಗಳು ಪುನಶ್ಚೇತನಗೊಂಡಿವೆ. ಬಾಳೆ ಸಹ ಮತ್ತೆ ಚಿಗುರ್ತಾ ಇದೆ. ಹೌದು, ಸಾಕಷ್ಟು ಬದಲಾವಣೆಗಳನ್ನು ಆ ಕ್ಷೇತ್ರದಲ್ಲಿ ತರೋದಕ್ಕೆ ಸಾಧ್ಯ ಆಗಿದೆ. ಇನ್ನು 2 ವರ್ಷ ಗುತ್ತಿಗೆ ಅವಧಿ ಇದೆ. ಇದೆ. ಇನ್ನು ಏನೆಲ್ಲ ಮಾಡ್ಬೋದು ಅಂತ ಅನ್ಸುತ್ತೆ ನೀವಲ್ಲಿ? ಈಗ ತರಕಾರಿ ಬೆಳೆಯೋಣ ಅಂತ ಕೈ ಹಾಕಿದ್ದೀನಿ, ನಮ್ಮ ಸ್ನೇಹಿತರೊಟ್ಟಿಗೆ ಕೈ ಜೋಡಿಸಿ. ಸೊ ಅವರು ಬಂದು ವಾರದಲ್ಲಿ 2 ದಿನ ನೋಡ್ಕೋತೀನಿ ಅಂದರು. ಹಾಗಾಗಿ ತರಕಾರಿ ಆರ್ಗ್ಯಾನಿಕ್ ಆಗಿ ಬೆಳೆಯೋಣ ಅಂತ. ತುಂಬ ಜನ ಬಂದರು ತರಕಾರಿ ಕೇಳ್ತಾರೆ, ತರಕಾರಿ ಬೆಳ್ಕೊಡಿ, ಸೊಪ್ಪು ಕೊಡಿ ಅಂತ. ಸ್ವಲ್ಪ ಶುರು ಮಾಡೋಣ. ಈಗ ಬೇಕಾದಂಥ ಗೊಬ್ಬರ ಎಲ್ಲ ನಿಮ್ಮಲ್ಲೇ ಸಿಗುತ್ತೆ? ಸಾಕಷ್ಟು ಗೊಬ್ಬರ ಸಿಗುತ್ತೆ. ಅದನ್ನೇನು ನೀವು ಸಗಣಿಯಾಗೇ ಕೊಟ್ಬಿಡ್ತಾ ಇದ್ದೀರಾ? ಸಗಣಿನ ಕಳಿಸಿ ಗೊಬ್ಬರ ಮಾಡಿ ಕೊಡೋದು. ಹಾಗೆ ಸಗಣಿ ಕೊಟ್ಟರೆ ಸಗಣಿಯಲ್ಲಿ ಹುಳ ಇರುತ್ತೆ, ಗೊಣ್ಣೆ ಹುಳ ಅಂತ ಕರೀತಾರೆ. ಅದು ತೆಂಗಿನ ಮರದ ಬೇರು ತಿಂದು ತೆಂಗಿನ ಮರ ಹಾಳಾಗುತ್ತೆ. ಯಾವ ಹುಳ ತೆಂಗಿನ ಮರದ ಬೇರು ತಿನ್ನಲ್ಲ, ಅದೊಂದು ನಂಬಿಕೆ ಅಷ್ಟೆ ಅಂತಾರೆ. ಇರಲಿ ಚೈತನ್ಯ, ನಿಮ್ಮ ಎಲ್ಲ ಪ್ರಯತ್ನ ಯಶಸ್ವಿಯಾಗಲಿ. ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಈ ಪಶುಸಂಗೋಪನೆ ನಿಮಗೆ ಆಸಕ್ತಿಯನ್ನು ಕೆರಳಿಸಿದೆ, ಜೊತೆಗೆ ತೃಪ್ತಿಯನ್ನು ನೀಡ್ತಾ ಬಂದಿದೆ. ನಿಮ್ಮ ಮುಂದಿನ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ. ನಿಮ್ಮಿಂದ ಇನ್ನಷ್ಟು ಈ ರೀತಿಯ ಒಂದು ಆಸಕ್ತಿ ಇರೋವಂಥವ್ರಿಗೂ ಸಹ ಅನುಕೂಲ ಆಗಲಿ ಅಂತ ನಾವು ಆಶಿಸ್ತೀವಿ. ಏನಾದರೂ ಮಾಹಿತಿ ಬೇಕಾದರೆ ಇರಲಿ ಅಂತ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು 3 ಸಾರಿ ಹೇಳಿ ಆಸಕ್ತಿ ಇರುವಂಥವ್ರು ನಿಮ್ಮನ್ನು ಸಂಪರ್ಕಿಸಿ

ಬಳಿಗೆ